ಮಟ ಆದರೆ ಕೀಯು ಮತ ಕಯ ಹೀನ ಯಾಕುವಾಗೆ ಏತ ಮೀದು ಮೇದಿ ದುಲನ ಪುಂಸ ನಕ್ವಾಗೆ ಎಲಿ ಐ ಏ ಹೆನು ಹಿತೆ ಒಬ ಮೈ ಜೀವಿತೆ ಮಗೆ ಒಬ್ಬ ಮೈ ಜೀವಿತೆ ಮಗೇ